ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ್ಮೇಲೆ ತಿಳಿಯುತ್ತೆ ಶಿವಣರೆ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಆತ್ಮೀಯ ರೈತ ಬಾಂಧವರೇ, ಬದುಕು ಎಲ್ಲರಿಗೂ ಒಂದು ಸವಾಲು. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಈಗ ಬದುಕು ಬಹಳ ಸವಾಲಿನಿಂದ ಕೂಡಿದೆ. ಯಾಕಂದರೆ ಬರಗಾಲ ಇದೆ ಈಗ, ಅಂದರೆ ನೀರಿಲ್ಲ, ದನಕರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ, ಮೇವಿಲ್ಲ, ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ. 3-4 ವರ್ಷಗಳಿಂದ ಸರಿಯಾಗಿ ಪೀಕೆ ಬಂದಿಲ್ಲ, ಹೀಗಾಗಿ ಬದುಕು ಭಾಳ ದುರ್ಭರ ಅನಿಸಿದೆ. ಇಂಥ ಸಂದರ್ಭದೊಳಗೆ ನಮಗೆ ಪರ್ಯಾಯ ಮೂಲೆ ಏನಾದರೂ ಇದೆ ಏನಂತ ವಿಚಾರ ಮಾಡಬೇಕಾಗ್ತದೆ ನಾವು. ಯಾಕಂದರೆ ಬರೀ ನಾವು ಬೆಳೆ ಬರೋದ್ರ ಮೇಲೆ ಅವಲಂಬಿತ ಆದ್ವಿ ಅಂದ್ರೆ ಇಂಥ ತೊಂದರೆಗಳನ್ನು ನಾವು ಎದುರಿಸಬೇಕಾಗ್ತದೆ, ಇದು ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಏನಾದರೂ ಪರ್ಯಾಯ ಮಾರ್ಗಗಳು ಅಂತ ವಿಚಾರ ಮಾಡಿದಾಗ ನಮ್ಮಿಂದ ಸಾಕಷ್ಟು ಕಾಣ್ತಾವೆ. ಕುರಿ ಸಾಕಾಣಿಕೆ ಇರ್ಬೋದು, ಹಾಗೆಯೇ ದನಗಳ ಸಾಕಾಣಿಕೆ ಇರ್ಬೋದು. ಹೀಗೆ ಅಂಥ ಒಂದು ವಿಚಾರ ಮಾಡ್ತಿದ್ದಾಗ ನಮ್ಮ ಜೊತೆಗೆ ರೇವಣ ಸಿದ್ದಪ್ಪ ಆನಂದಪ್ಪ ಬುಕ್ಕಿ ಅಂತವರು ಮೈಲಾರಿಯಿಂದ ಬಂದಾರವರು. ಅವರು ಈ ಹೈನುಗಾರಿಕೆಯೊಳಗೆ ಸ್ವಾವಲಂಬನೆ ಪಡೆದಾರ. ಅಂದ್ರೆ ನೋಡ್ರಿ, ಅಂದರೆ ನಮಗೆ ಹೊಲದಲ್ಲಿ ಪೀಕ್ ಬಂದಿಲ್ಲ ಅಂದರೂ ಕೂಡ ಈ ಥರ ಏನಾದರೂ ಇದ್ವು ಅಂದ್ರೆ ಖಂಡಿತವಾಗಿ ನಕ್ಕೊತಾ ಇರ್ಬೋದು, ಏನಾದರೂ ಯಶಸ್ಸನ್ನು ಸಾಧಿಸ್ಬೋದು. ಆ ನಿಟ್ಟಿನಕ್ಕೆ ಈ ಒಂದು ಪ್ರಯತ್ನಕ್ಕೆ ರೇವಣ ಸಿದ್ದಪ್ಪ ಅವರ ಒಂದು ನಿದರ್ಶನ. ಅವರು ನಮ್ಮ ನಿಲಯಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ರೇವಣ ಸಿದ್ದಪ್ಪ. ನಮಸ್ಕಾರ. ನಮಸ್ಕಾರ. ನಮ್ಮ ಕೇಳುಗ ಬಾಂಧವರಿಗೆ, ನಮ್ಮ ರೈತ ಬಾಂಧವರಿಗೆ ತಮ್ಮ ಪರಿಚಯ ಮಾಡಿಕೊಡ್ತೀರಿ? ಕೊಡ್ತೀವಿ ಸರ್, ಕೇಳಿ, ಏನು ಬೇಕಾದ್ರೆ ಕೇಳಬಹುದು ಸರ್. ತಮ್ಮ ಪರಿಚಯ ಮಾಡ್ರಿ. ಹೌದ್ರಿ. ಹಾಂ, ನಾನು ಮೈಲಾರ್ ಗ್ರಾಮದಿಂದ ರೇವಣ ಸಿದ್ದಪ್ಪ ಬುಕ್ಕಿ ಅಂತ ಒಬ್ಬ ರೈತ. ನಾನು ಬಡ ರೈತ. ಹೆಮ್ಮೆಯಿಂದ ಹೇಳುವುದೇನೆಂದರೆ, ನಾನು 2011 ನಾನು ಮೊದಲಿಗೆ ಒಂದು ಆಕಳನ್ನು ತಂದೆ. ಅದನ್ನು ಹಂಗೆ ಮುಂದೆ ಅದನ್ನು ಬರ್ತಾ ಬರ್ತಾ ಅದರ ಆದಾಯದಿಂದ ಮುಂದೆ ಒಂದು 2-3 ತಿಂಗಳಲ್ಲಿ ಮತ್ತೊಂದು ಆಕಳು ಖರೀದಿ ಮಾಡಿದ್ದೀನಿ ಅದೇ ದುಡ್ಡಿಲಿಂದ. ಆನಂತರ ಎರಡಾದ ನಂತರ ಹಂಗೆ ಪುನಃ ಹಂಗೆ ಮತ್ತೊಂದು ತಿಂಗಳು 2 ಮತ್ತು ಮುಂದೆ ವರ್ಷ ಮತ್ತು 3 ಆಕಳೆ ಮಾಡಿದೆ. 3 ಆಕಳಿನಿಂದ ಕೂಡಿ ಬರ್ತಕ್ಕಂಥ ಆದಾಯ ಖರ್ಚು ವಗೈರೆ ಎಲ್ಲ ಸೇರಿ ಹೋಗಿ ನನಗೆ ಆದಾಯ ಸರಿ ಅನಿಸುತ್ತದೆ. 7,000-8,000 ನನಗೆ ಒಂದು ತಿಂಗಳಿಗೆ ಸಂಬಳ ಸಿಗ್ತಾ ಇದೆ. ಅದರ ಮೇಲೆ ನಾನು ಅವು 3 ಆಕಳು ಸರಿಯಾಗಿ ಗೋಚರ ಕಲರ್ ಬಣ್ಣ ವಗೈರೆ ಸರಿಯಾಗಿ ಇಲ್ಲದ ಮೂಲಕ ನಾನು 3 ಅವು ಮಾರಾಟ ಮಾಡಿ ಮುಂದೆ ಹೆಚ್ಚಪ್ಪ ಅಂತ ತಿಳ್ಕೊಂಡು 2-3 ಆಕಳುಗಳು ಖರೀದಿ ಮಾಡಿದ್ದೇನೆ. ಅದರ ಮೇಲೆ ನಾನು ಇವತ್ತಿಗೆ 12-14-15-16 ತನಕ ನಾನು ಆಕಳುಗಳನ್ನು ಜೋಪಾನ ಮಾಡುತ್ತಾ ಅದರಿಂದ ಬರ್ತಕ್ಕಂಥ ಆದಾಯ ನನ್ನ ಅದರಿಂದ ಒಂದು ಆಕಳಿಗೆ 160-170 ರೂಪಾಯಿ ಖರ್ಚು ಹೋಗಿ ನನಗೆ ದಿವಸಕ್ಕೆ 200-300 ರೂಪಾಯಿ ನನಗೆ ಒಂದು ಆಕಳಿಂದ ನನಗೆ ನಪ ಸಿಗುತ್ತಾ ಇದೆ. ಕಣಿಕೆ ಅಥವಾ ಶೇಂಗಾದ ಹಿಂಡೆ ಅಥವಾ ಕುಸುಬೆ ಹಿಂಡೆ ಅಥವಾ ಹತ್ತಿಕಾಳು ಹಿಂಡೆ, ಮೆಕ್ಕೆಜೋಳ ನುಚ್ಚು, ಅಕ್ಕಿ ನುಚ್ಚು, ಗೋಧಿ ನುಚ್ಚು ಎಲ್ಲ ಬೆರೆಸಿ ದಿವಸಕ್ಕೆ 4 kg ಅಂತೇವಿಗೆ ನಾ ಕೊಡ್ತಾ ಹೋಗಿ, ಮುಂಜಾನೆ 4 kg, ಚಂಜಿಗೆ 4 kg ಕೊಡ್ತಾ ಇದ್ದು ಸದರಿ ಆಕಳುಗಳು ಚೆನ್ನಾಗಿ ಇರುತ್ತವೆ. ಮತ್ತು ನಾನು ದಿವಸಕ್ಕೆ 20-22-17 liter ವಗೇರೆ ಹಾಲು ಕೊಡ್ತಾ ಇರ್ತವೆ. ರೇವಣ ಸಿದ್ದಪ್ಪ ಅವರೇ, ನಿಮ್ಮ ಪರಿಚಯ ಅಂದ್ರೆ ನೀವು ಬಹುಶಃ ನಿಮ್ಮ ಜರ್ಸಿ ಆಕಳ ಪರಿಚಯ ಅಂದ್ರೆ ನಿಮ್ಮ ಒಂದು ಹೈನುಗಾರಿಕೆಯಿಂದ ಶುರು ಮಾಡಿದ್ರಿ. ಈಗ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ರೇವಣ ಸಿದ್ದಪ್ಪ ಅವರೇ? ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬ ನಾನು ಇಬ್ಬರು, ಜೊತೆ ಮಕ್ಕಳು 3 ಮಂದಿ. ಒಬ್ಬರು ಬೇರೆ ಆಗಿರ್ತಾನೆ, ಮತ್ತೊಬ್ಬ ಏನದ ಬೇರೆ ಕಡೆ ನೌಕರಿ ಮಾಡ್ತಾ ಇದ್ದಾನೆ. ಒಬ್ಬ ಇಲ್ಲಿ ನಮ್ಮ ಸಣ್ಣ ಅಂದ್ರೆ 3ನೇ ನಂಬರ್ ಹುಡುಗ, ಮತ್ತೊ ಸೊಸಿ ಕೂಡಿ ಅದನ್ನೆಲ್ಲ ಸೇರಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಈ ಹೈನುಗಾರಿಕೆ ಶುರು ಮಾಡಿದ್ರೆ ಅದಕ್ಕಿಂತ ಮೊದಲು ಏನ್ ಮಾಡ್ತಿದ್ರಿ ನೀವು? ಅದಕ್ಕಿಂತ ಮೊದಲು ನಾವು ಶೇತಿಗೆ ಮಾಡ್ತಾ ಇದ್ದೇವ್ರಿ. ರೈತಾಪಿ ಕೆಲಸ ಮಾಡಿ, ರೈತಾಪಿ ಕೆಲಸ. ಏನ್ ಬೆಳಿತಿದ್ರಿ? ಏನ್ರಿ ಮೆಕ್ಕೆಜೋಳ, ಹಾಗೆ ಮತ್ತೆ ಇವು ಬಿಳಿಜೋಳ, ಮತ್ತೆ ಇವು ಏನ್ರಿ, ಇವು ಸರಿಯಾಗಿ ಬರಲಿಲ್ಲ, ಮಳೆ ಬೆಳೆ ಸರಿಯಾಗಿ ಇಲ್ಲ. ಎಷ್ಟು ಎಕರೆ ಐತೆ ನಿಮ್ದು? ಅದು ನಂದು 18 acres. 5 acres ನನ್ನ ಒಬ್ಬ ಹಿರಿ ಮಗನಿಗೆ ಬೇರೆ ಆಗಿದ್ದೆ, ನಾನು ಕೊಟ್ಟಿದ್ದೇನೆ. ಉಳಿದ 12 acres ಮೇಲೆ ಚಿಲ್ಲರ್ ಪಾಯಿಂಟ್, ಇದರೊಳಗೆ ನಾನು ಸದ್ಯ ಮಾಡ್ತಾ ಇರತಕ್ಕಂಥ ಹೈನುಗಾರಿಕೆ ಇದೆ. ಒಂದು 1.5 inch ಬೋರ್ ಇದೆ. ಬೋರ್ ಐತೆ. ಈಗ ರೇವಣ ಸಿದ್ದಪ್ಪ ಅವರೇ, ಹೈನುಗಾರಿಕೆ ಮಾಡಬೇಕು ಅಂತ ಹೇಳಿ ನಿಮಗೆ ಮೊದಲ ವಿಚಾರ ಬಂದದ್ದು ಯಾವಾಗ? ನಮ್ಗೆ ಅದು ಏನಾಯ್ತು ಅಷ್ಟು ಒಂದು ಮೊದಲೇ ಒಂದು 2-3 ವರ್ಷ ಈ ನಾನು 2011 ಮಾಡೋಕ್ಕಿಂತ ಪೂರ್ವದಾಗಿ ನನ್ನ ಮನದಲ್ಲಿ ಹೈನುಗಾರಿಕೆ ಮಾಡಬೇಕು ಅನ್ನೋದಕ್ಕೆ ಮಲ್ಕೊಂಡಲ್ಲಿ ಕೂತಲ್ಲಿ ನಿಂತಲ್ಲಿ ಎಲ್ಲಿ ಇದ್ದಲ್ಲಿ ನೋಡ್ಲಿಕ್ಕೆ ಹೋಗೋದು ಮಾಡೋದು ನಂದು ಅಭಿಲಾಷೆ ತಯಾರಾಗಿತ್ತು ರೀ. ಮೊದಲೇ ಸರ್ವತ್ತೇ ಚಾಲಾಗಿತ್ತು. ನಂತರ ಅದು ಕಳೆದು ನಾವೊಂದು ಮೊದಲ 2-3 ಆಕಳುಗಳ ಶೆಡ್ ತಯಾರಿ ಮಾಡಿದೆ. 90,000 ರೂಪಾಯಿ ಹಾಕಿ ಮಾಡಿಟ್ಟು ಒಂದು ಎರಡು ಮೂರು ತಿಂಗಳು ಮತ್ತೆ ಬಿಟ್ಟೆ ದುಡ್ಡು ಇಲ್ಲಾರ ಬಿಟ್ಟಕ್ಕೆ. ಮುಂದೆ ಅದೇನೋ ಒಂದು ಅನುಕೂಲ ಮಾಡಿ ಮೆಕ್ಕೆಜೋಳ ತೊಗರಿ ವಗೈರೆ ಮಾರಾಟ ಮಾಡಿ ಒಂದು 60,000 ರೂಪಾಯಿ ದುಡ್ಡು ಬತ್ತು ಕೈಯೊಳಗೆ. ಆ ನಂತರ ಚಾಲದುದ್ದು ಹಂಗೆ ಒಂದು ಎರಡು ಆಕಳು ಖರೀದಿ ಮಾಡ್ತಾ ಹೋಗುತ್ತಾ ನಾನು ಇಲ್ಲಿವರೆಗೆ 12-14 ಆಕಳುಗಳು ಸಂಗ್ರಹಣೆ ಮಾಡಿದ್ದೇನೆ. ಎಲ್ಲ ರೇವಣಸಿದ್ದಪ್ಪರೆ, ಈಗ ನೀವು ಇದು ಮಾಡ್ತಾ ಇದ್ರಲ್ಲ ಹೈನುಗಾರಿಕೆ ಶುರು ಮಾಡಿದ್ರಿ, ಹೌದ್ರಿ, ಅದು ಏನಾದ್ರು ಒಂದು ಬಲವಾದ ಕಾರಣ ಇರ್ಬೇಕಲ್ಲ. ಅಂದ್ರೆ ನಿಮ್ದು ರೈತಾಪಿ ಇದ್ರೊಳಗೆ ಆ ಸೆತಿ ಕೆಲಸದೊಳಗೆ ಸಾಕಷ್ಟು ವರಮಾನ ಇದ್ದಿಲ್ಲ, ಅದರಲ್ಲಿ ಇರ್ಲಿಲ್ರಿ, ಸುಖ ಅನಿಸ್ಲಿಲ್ಲ, ಆದಾಯ ತುಟ್ಟಿ ಮಾಡ್ತಾ ಇತ್ತು ಜಮೀನು ಮಾಡೋದ್ರಿಂದ. ಅಂದ್ರೆ ಖರ್ಚು ಬಹಳ ಆಗ್ತಿತ್ತು, ಖರ್ಚು ಬಹಳ ಆಗ್ತಿತ್ತು, ಕಡಿಮೆ ಬರ್ತಿತ್ತು, ಪೀಕ್ ಕಮ್ಮಿ ಬರ್ತಿತ್ತು, ಸರಿಯಾಗಿ ಮಳೆ ಬೆಳೆಯಲ್ರಿ, ನಮ್ಮಲ್ಲಿ ನೀರಾವರಿ ಯೋಜನಾ ಇಲ್ಲ. ಅದಕ್ಕೆ ಇದು ಒಂದು ಮಾಡ್ತಾ ಇದ್ರು, ಇದನ್ನ ನಮ್ಮ ತಲೆಯೊಳಗೆ ಬಂದ ನಂತರ ಇದು ಮಾಡಿದೇವಲ್ರಿ, ಮಾಡಿದ ನಂತರ ಅಲ್ಪ ನೀರ ಅಲ್ಪ ಭೂಮಿ ಆದಾಯ ಬರೋದ್ರಿಂದ ಸರಿಯಾಗಲಿಲ್ಲ. ಈ ಅಲ್ಪ ಈ ಜನ ಈ ಜಾನುವಾರುಗಳ ಸಾಕಾಣಿಕೆ ಮಾಡಿದ್ರಿಂದ ಹೈನುಗಾರಿಕೆಯಿಂದ ಅರ್ಧ ಹೋಗಿ ನಮ್ಗೆ ಅರ್ಧ ಉಳಿಯುತ್ತ ಒಂದು ಖಂಡಿತವಾಗಿ ನಮ್ಗೆ ಲೆಕ್ಕಾಚಾರ ಬಂತು. ತಿಳಿದು ಬಂದ ನಂತರ ನಾವು ಹೆಚ್ಚಿ ಮಾಡಿವಿ, ಸದ್ಯಕ್ಕೆ ನಮ್ಗೆ ಅನುಕೂಲ ಆಗಿಬಿಟ್ಟದ್ರಿ. ಭರ್ಪೂರ ಈಗ ಆರಂಭ ನೀವು ಹೈನುಗಾರಿಕೆ ಮಾಡ್ಬೇಕಂತ ಬಹಳ ಯಾರ ಸಹಾಯ ತಗೊಂಡ್ರಿ? ಯಾರ ಸಹಾಯ? ನನ್ನ ಸ್ವಂತ ಮನ ಯುಕ್ತಿಲಿ ಮಾಡಿದ್ದು, ನನ್ನ ಸ್ವಂತ ಯುಕ್ತಿಲಿ. ಜರ್ಸಿ ಹಾಕಲ ತಗೋಬೇಕಂತ ವಿಚಾರ ಮಾಡಿದ್ರು, ಮೊದ್ಲ ಜರ್ಸಿ ಹಾಕಲ ತಗೊಂಬಂದ್ರಿ. ನಮ್ ಸ್ವಂತ ವಿಚಾರ ಇದು, ಯಾರ್ದು ನೋಡಿಲ್ಲ ಏನಿಲ್ರಿ, ನಮ್ಮಲ್ಲಿ ಮನಸ್ಸಿನಾಗೆ ಮೂಡಿ ಬಿಡ್ತಿರಿ. ಇದನ್ನೇ ಮಾಡಬೇಕು, ಇದರಿಂದ ಪ್ರಗತಿಪರ ಆಗಬೇಕು ಅನ್ನೋದೇ ಒಂದು ಲೆಕ್ಕಾಚಾರ ನಂದು. ಅದನ್ನ ಏನು ಗಟ್ಟಿ ಮಾಡಿವ್ರಿ, ಅದು ನಮ್ಮ ತಳಾದಿ ಪಾಯ ಅಗದಿ ಗಟ್ಟಿಯಾಗಿದ್ರಿ. ಇವತ್ತು 45-65 ಫೂಟ್ ಶೆಡ್ ತಯಾರಾಗಿದೆ, ಮತ್ತು ಮನೆಯಲ್ಲಿ ಹಿಟ್ಟಿನ ಗಿರಣಿ ನುಚ್ಚು ಒಗೆರೆ ಹೊಡಲಿಕ್ಕೆ ಹಿಟ್ಟಿನ ಗಿರಣಿ, ಹಾಲು ಹಿಂಡಲಿಕ್ಕೆ ಹಾಲು ಹಿಂಡುವ ಮಷೀನು, ಮತ್ತು ಮೇವು ಕಡಿಯಲಿಕ್ಕೆ ಮೇವಿನ ಮಷೀನು, ಎಷ್ಟಿಪ್ಪಿ ತುಳಿ ಮೇಯ್ ತುಳಿಲಿಕ್ಕೆ ಎಷ್ಟಿಪ್ಪಿ ಐತೆ, ಎಲ್ಲಾನೂ ಬುಟ್ಟಿ ಸಲಕರಣೆಗಳು ಹಗ್ಗ ಕಣ್ಣಿ ಮೊದಲು ಮಾಡಿ ಎಲ್ಲಾನು ಸ್ವಂತ ನಮ್ಮ ಸ್ವಂತ ಖರ್ಚಿನಿಂದ ಖರೀದಿ ಮಾಡಿ ಇವತ್ತಿನ ದಿವಸ ನಾವು ಅದ್ರ ಎಲ್ಲಾನು ಕಳೆದು ನಾವು ಇವತ್ತು ನೆಪ 40-45 ನಮ್ಮ ನೆಪ ಉಳಿತದೆ ಅಂತ ನಾವು ಇವತ್ತು ಶಕ್ಯ ಹೇಳ್ತೀನಿ. ಸಿದ್ದಪ್ಪರ, ಈಗ ನಿಮ್ದು ಫೋಟೋ ಈಗ KMF ನವರ ಆಗ್ಲಿ ಬೇರೆ ಯಾವ್ದು ಸರ್ಕಾರಿ ಅಧಿಕಾರಿಗಳಾಗ್ಲಿ, ನಿಮ್ಮ ಎರಡು ಏನು ಅವಳಿ ಜವಳಿ ಅವಳಿ ಜವಳಿ ಆಕಳ ಜೊತೆಗೆ ಅವರು ಫೋಟೋ ತೆಗೆಸ್ಕೊಳ್ಳೋದು ನೋಡೋ ನಮ್ಗೆ ಎಷ್ಟು ಆನಂದ ಆಗ್ತದೆ. ಏನದು ಸುದ್ದಿ? ಅದು ಹಿಂಗೈತ್ರಿ ಸರ್, ನಮ್ಮಲ್ಲಿ ಆಕಳ ಖರೀದಿ ಮಾಡೋದ್ರೊಳಗೆ ಒಂದು ಆಕಳ ಅವಳಿಗಳು ಎರಡು ಆಕಳ ಕರುಗಳನ್ನ ಕೊಡ್ತಾರೆ ಹೆಣಗಾರ. ಅದಕ್ಕೆ ನಾವೇನು ಮಾಡಿದ್ವಿ, ಪ್ರೀತಿಯಿಂದ ಗಂಗಾವ ಗೌರವ ಅಂತ ಹೆಸರಿಟ್ಟಿವಿ ಅವಕನು. ಅವು ಹಂಗೆ ಪ್ರಾಯಕ್ಕೆ ಬಂದು ದೊಡ್ಡ ಹೋದ್ರಿ, ಅಗದಿ ಚೆನ್ನಾಗಿ ವಿಷದ. ಏನನ್ನು ಆದ್ರೂ KMF ದವರು MD ಅವರು ಆಗಲಿ ಅಥವಾ ಅಧ್ಯಕ್ಷರಾಗಲಿ ಅಥವಾ ಫಂಕ್ಷನ್ದಾಗ ಡೇರಿಯವರಾಗಲಿ ಎಲ್ಲ ಜನರು ಕೂಡಿದ ಸಮೂಹದಲ್ಲಿ ಪ್ರಶಸ್ತಿ ಪಡೆದಿವಿ. ಅದನ್ನು ಅವರು MD ಅವರು ಏನದ ಈಗಾಗಲೇ ಅವ್ರು ಏನದ ಎಲ್ಲ ಕಡೆನೂ KMF ದಿಂದ ಕ್ಯಾಲೆಂಡರ್ಗಳನ್ನು ಚಾಪಿಸಿ ಎಲ್ಲರ ಫೋಟೋ ವಗೈರೆ ಆಕಳ ಕರುಗಳು ಎರಡು ಫೋಟೋ ಎಲ್ಲನೂ ಎಲ್ಲ ಕಡೆ ವಿತರಣೆ ಮಾಡಿದ್ದಾರೆ. ಸಿದ್ದಪ್ಪರ, ಈಗ ನಿಮ್ದು ದಿನಚರಿ ಹೇಳ್ರಲ್ಲ, ಬೆಳಿಗ್ಗೆಯಿಂದ ಸಂಜೆ ಮಟ್ಟ ಏನ್ ಮಾಡ್ತೀರಿ? ಆದ್ರೆ ಈ ಒಂದು ಹೈನುಗಾರಿಕೆ ಮಾಡ್ಬೇಕಾದ್ರೆ ಏನೇನ್ ಕೆಲಸ ಮಾಡ್ತೀರಿ? ಮುಂಜಾನೆ ಎದ್ದು ಕೂಡಲೇ ನೋಡ್ರಿ, ಮೊದಲ ಅದು ಕಸ ಗುಡಿಸ್ತೀವ್ರಿ, ಅಂದ್ರೆ ಹೆಂಡಿ ಕಸ ಎಲ್ಲ ಮಾಡಿದ್ರೆ, ಮಾಡಿದ ನಂತರ ಅವಕ್ಕೇನದ ಚಂದಿ ಇಡಿದ್ರೆ, ಚಂದಿ ಇಟ್ಟ ನಂತರ 7 ಗಂಟೆಗಿಂದ ಹಿಂಡ್ಲಿಕ್ಕೆ ಚಾಲು ಮಾಡ್ತೀವಿ, ಪ್ರಾರಂಭ ಮಾಡ್ತೀವ್ರಿ. ಹಿಂಡದ ಆದ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲಕ್ಕೆ ಒಂದು ಲಿಮಿಟೆಡ್ ಒಂದು ಬುಟ್ಟಿ ಐತಿ, ಆ ಮಾಪಿಲಿ ಯಥಾ ಪ್ರಕಾರ ಎಲ್ಲಕ್ಕೆ ಮೇವು ಹಾಕ್ತೀವಿ. ಆ ನಂತರ ಹಾಲನ್ನು ತಗೊಂಡು ಹೋಗಿ ಡೇರಿಗೆ ಹಾಕಿ ಬಂದ ನಂತರ 10-11 ಗಂಟೆಗೆ ಅವತ್ತು ಏನದ ಮೇವು ನೀರು ಕುಡಿಸಿ ಅವಕ್ಕಿನ ಮತ್ತೊಮ್ಮೆ ಮೇವು ಹಾಕಿಬಿಡ್ತೀವಿ ರೀ. ಅಲ್ಲಿಂದ ಎರಡರ ಮಟ್ಟ ನಾವು ಆರಾಮ ಇರ್ತೀವಿ, ಅವನು ಆರಾಮ ಮೇವು ತಿಂದು ಆರಾಮ ಕೊಡ್ತಾ ಇವೆ. ಆ ನಂತರ ಮುಂದೆ 2 ಗಂಟೆಗೇನದ ಅವಕ್ಕೆ ಬೇಸಿಗೆಯಲ್ಲಿ ಸದ್ಯಕ್ಕೆ ಭಾಳ ಹೀಟ್ ಇದ್ದರಿಂದ ಜಳಕ ಮಾಡಿಸ್ತೀವಿ ರೀ, STPಲಿ. ಮತ್ತು ಬೆಡ್ ಸ್ವಚ್ಛ ಮಾಡ್ತೀವಿ, ಕ್ಲೀನ್ ಮಾಡಿಕೊಂಡು ದನ ಕರುಗಳ ಅಗ್ರಿ ಸ್ವಚ್ಛತಾ ಇಡ್ತೀವಿ. ಸಗಣಿ ವಗರಿ ಬೀಳಾದ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಅಲ್ಲೇ ಯಾವಾಗಲೂ ಒಳಗೆ ಹೊರಗೆ ಮನೆಯಲ್ಲಿ ಅಲ್ಲೇ ಮನೆ ಅಲ್ಲೇ ನಮ್ಮದು ಇರಲಿಕ್ಕೆ ವಸ್ತಿನ ತೋಟದಲ್ಲಿ ಇರ್ತದೆ, ಮತ್ತು ಶೆಡ್ನು ಅಲ್ಲಿ ಎಲ್ಲ ನೋಡ್ಕೋತಾ ಹೋಗ್ತೀವಿ. ಅಲ್ಲ, ಮನೆ ಮಕ್ಕಳು ನೋಡ್ಕೊಂಡಾಗ ನೋಡ್ಕೊಳಕತ್ತಿರ ಬಿಡ್ರಿ. ಹಾಂ ರೀ, ಮಕ್ಕಳು ಮತ್ತು ಅದೇ ಸರ್ ನೋಡಿದ್ರೆ ಆ ನಮ್ಗೆ ಅದು ನಮ್ಮ ಸುಖ ಭೋಗಿಸೋರು, ಈಗ ನಮ್ಮ ಆರಾಮ ನಮ್ಮ ಉಪಜೀವನಕ್ಕೆ ಅನುಕೂಲ ಮಾಡ್ಯಾವ್ರಿ ಸರ್. ಅವರು ಗೋಮಾತಾಗಳು ಸಂಖ್ಯೆ ನಮ್ಮಲ್ಲಿ ಭಾಳ ಒಳ್ಳೆಯದಾಗಿದ್ರಿ ಸರ್. ಗೋಮಾತಾ ಕೃಷ್ಣ ಪರಮಾತ್ಮರು ಹಿಂದಕ್ಕೆ ಕೃಷ್ಣ ಗೋಲ್ ಅಂತ ತಿಳ್ಕೊಂಡು ಅವ್ರು ಏನೋ ಒಂದು ಅವ್ರದೊಂದು ಹೊರಾಟಿ ಜಾತಿ ತತ್ರಿ, ಅದೇ ಇದಕ್ಕೆ ಯಪ್ಚಪ್ಪ ಅಂತ ಏನೋ ಹೆಸರು ಹೇಳ್ತಾರೆ ಹಿಂದಕ್ಕಿನ ಹಿರಿಯರು. ನಾವು ಅದೇನೇನದ ಕೃಷ್ಣ ಗೋಲ ಪರಮಾತ್ಮನಿಂದ ನಾವು ಏನದ ಗೋಕುಲದಾಗ ಕೃಷ್ಣ ಹೆಂಗೆ ಅವು ಕಾಯ್ತಿದ್ದ ದನಗಳು, ಆ ನಮ್ಮ ನಾವು ಅದನ್ನೇ ಸುತ್ತುವರೆದು ಅದನ್ನೇ ವ್ಯವಸ್ಥೆ ಮಾಡ್ಕೋತು ಇಲ್ಲಿ ಬಂದು ನಮ್ಮ ಅಗದಿ ಅನುಕೂಲ ಆಗಿದೆ ಸರ್. ರೇವಣ ಸಿದ್ದಪ್ಪ ಅವರೇ, ಈಗ ಇದು ಆಕಳ ಮಾಡಿ ಹೈನುಗಾರಿಕೆ ಮಾಡೋದು ಒಂದು ಸಾಮಾನ್ಯ ಏನಲ್ಲ, ಯಾಕಂದ್ರೆ ಕೆಲಸ ಭಾಳ ಬರ್ತೈತೆ. ಹೌದು. ಮತ್ತೆ ಇದಕ್ಕೆ ಆಳು ಕಾಳು ಮತ್ತೆ ಇಟ್ಕೊಂಡ್ರೆ ಹೆಂಗೆ? ಇಲ್ಲ ಸರ್, ನಮ್ಮ ಮನೆಯೊಳಗೆ ನಮ್ಮ ಮಗ ಮತ್ತು ನಮ್ಮ ಸೊಸೆ ನಾವು ಮತ್ತು ಮೊಮ್ಮಕ್ಕಳು ಎಲ್ಲರೂ ಸೇರಿ ಎಲ್ಲರೂ ಕೈ ಬಂದಂಗೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಅಂದ್ರೆ ಈಗಿನ ಮೊಮ್ಮಕ್ಕಳನ್ನು ಈಗ ಗೋಮೂತ್ರ ಮತ್ತೆ ಆಮೇಲೆ ಇದು ಸಗಣಿ ತೆಗಲಿಕ್ಕೆ ಏನು ಹಿಂದೆ ಮುಂದೆ ಮಾಡೋದಿಲ್ಲ? ಏನೇನೇನೇ ಸರ್, ಅಗದಿ ಒಳ್ಳೆ ರೀತಿಯಿಂದ ಅವರು ಅಗದಿ ಹುರುಪಿನಿಂದ ಮಾಡ್ತಾ ಇದ್ದಾರೆ. ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅನ್ನೋದು ಇದಕ್ಕೆ ರೇಣಸಿದ್ದಪ್ಪ ಅವರೇ. ಖರೇನ ಈಗ ಗೋಮಾತೆ ಏನದಲ್ಲ ಅದು ಯಾವಾಗ್ಲೂ ಅಂದ್ರೆ ಯಾವಾಗ್ಲೂ ನಾವು ದೇವತೆ ಮಾಡ್ತೀವಿ ದೇವತಾಂಶರಿ ಅಲ್ಲಿ ಎಷ್ಟು ದೇವತೆಗಳು ಇರ್ತಾರ ಹೇಳ್ತಾರ್ರಿ ಅದನ್ನ ಅವರು ನಾವು ಅವ್ರಿಗೆ ಹೊಲಸ್ಕೊಂಡೇವು ಅಂದ್ರೆ ಅವ್ರು ನಮ್ಮ ಮೇಲೆ ದೃಷ್ಟಿ ಹಾಕ್ತಾರಂದ್ರೆ ಯಾವುದು ಕುಂದು ಕೊರತೆ ಬರೋದಿಲ್ಲ ಅಂತ ನಾ ಇವತ್ತು ಎದಿತ್ತಟ್ ಹೇಳ್ತೀನಿ ನಾ ಇವತ್ತು ತಿಳಿತೀನಿ ಯಾಕಂದ್ರೆ ನಾವು ಮೂಕ್ ಪ್ರಾಣಿ ಸರಿ ಸಮಾನತೆಯಿಂದ ನೋಡ್ಕೊಂಡು ಮನುಷ್ಯರಿಗಿಂತಲೂ ಹೆಚ್ಚು ನೋಡ್ಕೊಂಡು ಟೈಮ್ ಟು ಟೈಮ್ ಮೆವ್ವ ಟೈಮ್ ಟು ಟೈಮ್ ಮೆವ್ವ ಇದು ನೀರ ಅಥವಾ ಟೈಮ್ ಟು ಟೈಮ್ ಚೆಂದಿ ಸರಿಯಾಗಿ 3 ಲೀಟರ್ ಹಾಲಿಗೆ ಇರತಕ್ಕಂಥ 1 ಕೆಜಿ ಆಹಾರ ಅಲ್ಲದೇ ಅವತ್ತು 10 ಲೀಟರ್ ಕೊಡುವಂಥ ಹಾಲು ಮುಂಜಾನೆ ಚೆಂಜಕ್ಕೆ 10 ಲೀಟರ್ ಹಾಲು ಕೊಡುವಂಥ ಚೆಂಜಕ್ಕೆ 2 ಟೈಮ್ ಸೇರಿ 3 ಲೀಟರ್ಕ್ಕೆ 1 ಕೆಜಿ ಆಹಾರ ಹೆಲ್ತ್ಗೆ 1 ಕೆಜಿ ಅಂತ ಅಂದ್ರೆ 10 ಲೀಟರ್ ಹಾಲು ಹಿಡಿತೀವಪ್ಪ ಅಂತ ಕೇಳಿದ್ರೆ 3 ಕೆಜಿ ಆಯ್ತು 1 ಕೆಜಿ ಅನ್ನೋದು ಹೆಲ್ತ್ಗೆ ಶರೀರ ಬೌಡಿ ಅಳವಡಿಸ್ಕೊಂಡು ಹೋಗ್ಲಿಕ್ಕೆ ದಿವಸಕ್ಕೆ ಮುಂಜಾನೆ 4 ಕೆಜಿ ಚೆಂಜಕ್ಕೆ 4 ಕೆಜಿ ನಾ ಅವಕ್ಕೆ ಚೆಂದಿನ ಕುಡ್ತೀನಿ ನೋಡ್ರಿ ಅಂದ್ರೆ ಅಷ್ಟು ವಿಚಾರ ಮಾಡ್ತೀರಿ ಈಗ ಒಂದೊಂದು ಆಕಳ ಎಷ್ಟೆಷ್ಟು ಹಾಲು ಕೊಡ್ತಾವೆ ಅವು 20, 22, 23 18 ಲೀಟರ್ ಹಿಡ್ಕೊಂಡು ಹಾಲು ಕೊಡ್ತೀನಿ ಬೆಳಿಗ್ಗೆ ಮತ್ತೆ ಸಂಜೆ ಕೂಡಿ 2 ಟೈಮ್ ಸೇರಿ ಅಷ್ಟು ಹಾಲು ಕೊಡ್ತಾವ ಕೊಡ್ತಾವ ಈಗ ಬರಗಾಲದಲ್ರಿ ಮತ್ತೆ ನೀರಿಂದ ಹೆಂಗ ನೀರು ಕುಡಿತಾವಲ್ಲ ಆಕಳ ನೀರು ಭಾಳ ಕುಡಿತಾವ ನೀರು ಕುಡಿತೀವಲ್ಲ ಸರ್ ಅಂದ್ರೆ ನಮ್ಮಲ್ಲಿ ಒಂದು ದೇವ್ರ ಏನೋ ಸ್ವಲ್ಪ ದೇವ್ರ ಅನುಗ್ರಹ ಐತ್ರಿ ಒಂದು 1 ಇಂಚ್ನಿಂದ 1.25 ಇಂಚ್ ಬೋರ್ ಐತಿ ಅವು ಬಾಯ ನೀರು ಸ್ಟಾಕ್ ಮಾಡ್ತೀವ್ರಿ ಅಲ್ಲಿಂದ ಏನಾದ್ರು ಸಪ್ಲೈ ಮಾಡ್ಕೊಂಡು ಅವಕ್ಕೆ ಮೇ ತೊಳಿಲ್ಕಂಡು ನೀರು ಕುಡಿಸಲ್ಕಂಡು ಅನುಕೂಲ ಮಾಡ್ಕೊಂಡು ನಾವು ಆವ ಯಾವತ್ತು ಸರಿ ಇದ್ದೀವ್ರಿ ಇಲ್ಲಿವರೆಗೆ ಇನ್ನೂ ತೊಂದರೆ ಬಂದಿಲ್ಲ ಸರ್ ಒಟ್ಟು ಆರಾಮಿದ್ದೀವಿ ಈ ಒಟ್ಟು ಎಷ್ಟು ಆಕಳದವು ಈ ಸದ್ಯಕ್ಕೆ 15 ಆಕಳದವ್ರಿ ಸದ್ಯ ಹ್ಞೂ ರೀ ಹದಿನೈದು ಆಕಳಿಂದ ನೀವು ಸುಮಾರು ಈ ಸದ್ಯ ಹಿಂಡು ಅವು ಸದ್ಯ ಹಿಂಡವು ಹೈನುಗಾರಿಕೆ ಕೊಡುವಂದ್ರೆ 8 ಆಕಳದವ್ರಿ ಉಳಿದು 2-3 ಆಕಳು ಏಲಿಕೆ ಅವ್ರಿ 2-3 ಆಕಳು ಅಂದ್ರೆ ಮತ್ತೆ ಹೈನ ಕಡಿಮೆ ಮಾಡಿದ್ದಿರ್ತಾವ ಅಂದ್ರೆ ಜಲಚಕ್ರ ಇದ್ದಂಗ್ರಿ ಅದು ರುಟೀನ್ ಒಮ್ಮೆ ಏದಿಲ್ರಿ ಒಮ್ಮೆ ಒದೇದಿಲ್ರಿ ಅಂದ್ರೆ ಕಡಿಮೆ ಮಾಡೋದಿಲ್ಲ ಅಂದ್ರೆ ಯಾವಾಗ ಸರಪಳಿ ಸಾಕಳಿ ಕೊಂಡಿದ್ದಂಗ ಸರಪಳಿ ಕೊಂಡಿದ್ದಂಗ ಅದೇ ಒಂದು 15 ಆಕಳ ನಾವು 15 ಆಕಳದೊಳಗ ಒಂದ್ 8 ಆಕಳ ಯಾವಾಗ್ಲೂ ಕೂಡ ಯಾವಾಗ್ಲೂ ಹೈನುಗಾರಿಕೆ ಕೊಡ್ತಾ ಇದ್ದಾವೆ ಕೊಡ್ತಾ ಇರ್ತಾವ ಮತ್ತೆ 5-6 ಆಕಳ ಅವು ಸ್ವಲ್ಪ ಸೇರಿ ಕಡಗಣಿ ಸೇವೆ ಮಾಡ್ಬೇಕು ರೀ ಕಡಗಣಿ ಬಂದಿರ್ತಾವ ಅಥವಾ ಹೈನ್ ಹಿಡಿದ ಬಂದ್ ಮಾಡಿರ್ತಾವ್ರಿ ಏಕಾಗಿರ್ತಾವ ಇವೆಲ್ಲಾನು ಜಲಚರ 150 ರಿಂದ 160 ಲೀಟರ್ ಹಾಲಂತೂ ಬಂದ ಈ ಸದ್ಯಕ್ಕೆ ರೀ ಈ ಸದ್ಯಕ್ಕೆ ಹೆಚ್ಚು ಆತು ಇದಕ್ಕಿಂತ ಕಮ್ಮಿ ಆತವ್ರಿ ಯಾಕಂದ್ರೆ ಹೈನುಗಾರಿಕೆ ಒಳಗೆ ಏರಿಳಿತ ಆಗ್ತಿರ್ತದೆ ಇರ್ತಾವ ಒಂದು ಏಲಿಕ ಆಗಿರ್ತಾವ್ರಿ ಕೆಲವೊಂದು ಒದ್ದಿರ್ತಾವ ಹಿಂಗೆಲ್ಲಾನು ಕೆಲವೊಂದು ಹೆರೆಪರಿ ಇರ್ತಿರ್ತಾವ್ರಿ 150, 160, 170 ಲೀಟರ್ 130, 135 ಲೀಟರ್ವರೆಗೂ ಈ ಆಗ್ತಾವ್ರಿ ಸರ್ ಅದನ್ನ ಹೋಗಿ ನೀವು ಡೈರಿಗೆ ಹಾಕ್ತೀರಿ ಡೈರಿ ಹಾಕ್ತೀವ್ರಿ ಡೈರಿ ಹಾಕ್ತೀವಿ ಡೈರಿಯಿಂದ ನಿಮ್ಗೆ ಪೇಮೆಂಟ್ ಹೆಂಗ ಪೇಮೆಂಟ್ 7 ದಿವಸಕ್ಕೊಮ್ಮೆ ಪೇಮೆಂಟ್ ಕೊಡ್ತಾರ್ರಿ ಅದು 1 ರೂಪಾಯಿ 50 ಪೈಸೆ ಕೊಡ್ತಾರ್ರಿ 4 ರೂಪಾಯಿ ಪ್ರೋತ್ಸಾಹ ಗೌರ್ಮೆಂಟ್ ಕೊಡ್ತಾರೆ ರಾಜ್ಯ ಸರ್ಕಾರ ಕೊಡ್ತಾರೆ 1 ರೂಪಾಯಿ 50 ಪೈಸೆ ಏನು 21 ರೂಪಾಯಿ 50 ಪೈಸೆ ಡೈರಿಯವರು ಕೊಡ್ತಾರೆ ಸಂಘದವ್ರು ಕೊಡ್ತಾರೆ 21 ರೂಪಾಯಿ 1 ಲೀಟರ್ಗೆ ಆ ನಂತರ ಪ್ರೋತ್ಸಾಹ ಗೌರ್ಮೆಂಟ್ ರಾಜ್ಯ ಸರ್ಕಾರದವ್ರು 4 ರೂಪಾಯಿ ಕೊಡ್ತಾ ಇದ್ದಾರೆ ಹಿಂಗ್ ಸೇರಿ 25 ರೂಪಾಯಿ 50 ಪೈಸೆ ರೇಟ್ ಅಂದ್ರೆ ಫ್ಯಾಟ್ ಹೆಚ್ಚಾಗಮ್ಮ ಆಯ್ತಪ್ಪ 26 ರೂಪಾಯಿ ಪರ್ ಲೀಟರ್ ಮಾರಾಟ ಆಗ್ತದ್ರಿ ಪರ್ ಲೀಟರ್ ಅಂದ್ರೆ ಪ್ರೋತ್ಸಾಹ 3 ತಿಂಗಳಿಗೊಮ್ಮೆ ಬರ್ತದ್ರಿ ಇದು 21 ರೂಪಾಯಿ 50 ಪೈಸೆ ಅಥವಾ 22 ರೂಪಾಯಿ ನಮಗೆ 7 ದಿವಸಕ್ಕೆ ನಮ್ಮ ಪೇಮೆಂಟ್ ನಮ್ಮ ಕೈ ಸೇರ್ತದ್ರಿ ಅದು ಇವತ್ತು ಸರ್ ಸರಾಸರಿಯಿಂದ 17 ಸಾವಿರದಿಂದ 19 ಸಾವಿರ 20 ಸಾವಿರ ಹೆಚ್ಚಾಗಿ ಹಾಲು ಹೆಚ್ಚಾಗಮ್ಮ ಆದಂಗೆ ಹೆಚ್ಚಾಗಮ್ಮ ಪೇಮೆಂಟ್ ಆಗ್ತಿರ್ತದ್ರಿ ಯಾವಾಗಲೂ 88 ದಿವಸಕ್ಕೆ 83-85 ಸಾವಿರ ರೂಪಾಯಿ ತನಕನು ಬರ್ತಾವ 90 ಅಥವಾ 1 ಲಕ್ಷ ರೂಪಾಯಿ ಆಗ್ತದ್ರಿ ಮತ್ತೆ ಕಡಿಮೆ ಆಗ್ತದೆ ಹಿಂಗೆಲ್ಲ ಅಳವಡಿಸ್ಕೊಂಡು ಹೋಗ್ಲಿಕ್ಕೆ ಹೆರಪ್ರ ಆಗ್ತಿರ್ತಾರ ನೋಡ್ರಿ ರೇಣು ಸಿದ್ದಪ್ಪರ ಈಗ ನೀವು ಆಕಳ ಎಷ್ಟು ಹಾಲು ಕೊಡ್ತಾವ ನಿಮ್ಗೆ ಅವು ನಿಮ್ಮಿಂದ ಏನೇನು ಸೇವೆ ಅಪೇಕ್ಷೆ ಮಾಡ್ತಾವು ಯಾವ ರೀ ಆಕಳ ರೀ ಆಕಳ ಏನು ಸೇವೆ ಅಂದ್ರೆ ಹಿಂಗಾರೆ ಅವತ್ತು ಸೇವೆ ನಾವೇ ಮಾಡ್ತೀವ್ರಿ ಏನೇನು ಮಾಡ್ತೀರಿ ಅವತ್ತು ಸೇವಾ ಏನೇನಿಲ್ರಿ ಪದ್ಧತಿ ಅವಕ್ಕೆ ಯಾವ ಟೈಮ್ಗೆ ಮೇವು ಹಾಕಬೇಕು ಯಾವ ಟೈಮ್ಗೆ ಚಂದಿ ಇಡಬೇಕು ಯಾವ ಟೈಮ್ ಹಿಂಡಬೇಕು ಅನ್ನೋದೇ ಒಂದು ಲೆಕ್ಕಾಚಾರ ರೀ ಇದ್ರ ಬಿಟ್ಟರೆ ಮತ್ತೊಮ್ಮೆ ಏನೂ ಇಲ್ಲ ಇಲ್ರಿ ಹಸಿ ಮೇವು ಇದ್ದಾಗ ಸ್ವಲ್ಪ ಹೆಚ್ಚು ಹಿಂಡ್ತಾವ್ರಿ ವ್ಯವಸ್ಥೆ ಅವಕ್ಕೆ ಕೆಲವೊಂದು ಏನೇ ಇವತ್ತು ಪೌಷ್ಟಿಕ ಆಹಾರದಿಂದ ಕಮ್ಮಿ ಬಿತ್ತಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಕಮ್ಮಿ ಆಯ್ತಪ್ಪ ಅಂತಂದ್ರೆ ವಿಟಮಿನ್ ಡಾಕ್ಟರ್ ತರಿಸಿ ಅವಕ್ಕೆಲ್ಲ ನಾವು ಅಳವಡಿಸ್ಕೊಂಡು ಹೋಗುವಂತ ನಮ್ದು ಕರ್ತವ್ಯ ನಮ್ದು ಇರ್ತದ್ರಿ ಅದು ನಾವು ಮಾಡಬೇಕಾಗ್ತದೆ ಈಗ ಅವಕ್ಕೆ ಟಾನಿಕ್ ಏನೇನು ಕೊಡ್ತೀರಿ ಡಾಕ್ಟರ್ ಮಾತು ಕೇಳ್ಕೊಂಡು ಕೊಡ್ತೀರ ಡಾಕ್ಟರ್ ಬಂದಿರ್ತಾರೆ ಮನೆಗೆ ಡಾಕ್ಟರ್ ಅಂದ್ರೆ ಏನೇ ಆಯ್ತು ಅಂತ ಕೇಳಿದ್ರೆ ಅವ್ ಕರೆಸಿರ್ತೀವ್ರಿ ಏನೇನು ಟಾನಿಕ್ ಕೊಡ್ತೀರಿ ನಾವು ವಿಟಮಿನ್ಸ್ ಅಂದ್ರೆ ಇವು ಏನವಲ್ರಿ ಕ್ಯಾಲ್ಸಿಯಂ ಏನ್ರಿ ಮತ್ತೆ ಇನ್ನೊಂದು ರೀ ನಾವು ಅದ್ರೊಳಗೆ ಕೊಡಂತದ್ದು ವಿಷಯ ಅಂದ್ರೆ ಈ ಜವಾರಿ ಕಾಳುಗಳಂತೂ ಹಾಕಿ ಹಾಕ್ತೀರಿ ಹಾಕ್ತೀವಲ್ರಿ ಬೇಳೆಕಾಳ ಹೆಚ್ಚಿನ ದ್ವಿದಳ ಧಾನ್ಯ ಹೆಚ್ಚು ಹಾಕ್ಬೇಕ್ರಿ ಅದ್ರೊಳಗೆ ತೊಗರಿ ಏನ್ರಿ ಮುಕ್ಕುಂಡೇನ್ರಿ ಕಳ್ಳಿ ಹೊಟ್ಟನ್ರಿ ಅಥವಾ ನೆಲ್ ತೌಡನ್ರಿ ಅಥವಾ ಶೇಂಗಾದ ಹಿಂಡೇನ್ರಿ ಹತ್ತಿಗಳ ಹಿಂಡೇನ್ರಿ ಮತ್ತೆ ಇನ್ನೊಂದು ಮೆಕ್ಕೆಜೋಳ ನುಚ್ಚನ್ರಿ ಇವೆಲ್ಲ ಕೂಡಿ ಸೇರಿಸಿ 3 ತಾಸು ನೆನೆ ಇಟ್ಟು ಮುಂಜಾನೆ 4 ಕಿಲೋ ಚಿಂಚಿಗೆ 4 ಕಿಲೋ ಈ ತರನಾಗ ನಾವು 2 ಟೈಮ್ ದಿವಸಕ್ಕೆ 2 ಟೈಮ್ ಕುಡ್ತೀವ್ರಿ ಅವ್ಕೆ ಕುಡಿತೇನ್ರಿ 2 ಟೈಮ್ ಕುಡ್ತೀವಿ ಈಗ ಅವಕ್ಕೆ ಇಜಾರಿ ಜ್ವರ ಪರ ಬರ್ತಿರ್ತಾವ ಬರ್ತಿರ್ತಾವ್ರಿ ಅವೆಲ್ಲ ಫೋನ್ ಹಚ್ಚಿ ರಿಟರ್ನ್ ಡಾಕ್ಟರ್ ಕರೆಸ್ತಿರ್ತೀವ್ರಿ ಅವಕ್ಕೆಲ್ಲ ಡಾಕ್ಟರ್ ಏನೇನು ನಿಮ್ಗೆ ಸಲಹೆ ಕೊಡ್ತಾರ ಅವ್ರೇನಿಲ್ರಿ ನಾವು ಏನು ಇವಾಗ ಈ ತರ ಐತಿ ಇದು ಮೇವು ತಿನ್ನಲ್ದು ಅಥವಾ ಇದಕ್ಕೆ ಜ್ವರ ಬಂದೈತಿ ಮತ್ತೆ ಇದು ಉಚ್ಚೋಳಕತಿ ಅದ ಇವೆಲ್ಲ ನಾವು ಹೇಳಿದಕ್ರೆ ಅವ್ರು ಆ ಪ್ರಕಾರ ಕೆಲಸ ಮಾಡ್ತಾರ್ರಿ ನಾವು ಕೆಲವೊಂದು ನಮ್ಮಲ್ಲಿ ಇಂಜೆಕ್ಷನ್ ಮಾಡೋಂಥ ಕೆಲವೊಂದು ಜೋಬಿಡಿಯಮ್ ಅಥವಾ ಕೆಲವೊಂದು ನಾವು ಜರ ಅದ್ರ ಇಂಪ್ರೂವ್ಮೆಂಟ್ ಆಗಿವ್ರಿ ಅವ್ರು ಬರೋದ್ರ ಪೂರ್ವಕ್ಕಿಂತ ನಾವೇ ಕೆಲವೊಂದು ಅಲ್ಪ ಅಂದ್ರೆ 0.5 ಅಥವಾ 10% ನಾವು ಕೆಲಸ ಪ್ರಥಮ ಚಿಕಿತ್ಸೆ ಕೊಟ್ಬಿಡ್ತೇವೆ ಮಾಡ್ತೀವ್ರಿ ಅವ್ರು ಬಂದ ನಂತರ ಅವ್ರೇನು ಸ್ವಲ್ಪ ಕ್ಯಾಲ್ಸಿಯಂ ಹಂಗ ಏನು ಹೇಳ್ತಾರಲ್ಲ ಅಂತ ತಂದು ಕೊಡ್ತೀವಿ ಅವ್ರು ಏರಿಸ್ತಾರ ಸರಿ ಹೋಗ್ತಾರೆ ಅವ್ರು ಸಂತಾನ ಅಭಿವೃದ್ಧಿ ಮಾಡ್ಲಿಕ್ಕೆ ಡಾಕ್ಟರ್ ಕೆಲವೊಂದು ಇವು ಲಸಿಕೆ ಮೇಲೆ ಮಾಡ್ತಿರ್ತಾರಲ್ರಿ ಅವ್ ನಮ್ಗೆ ಯಾವ ವೆರೈಟಿ ಬೇಕು ಎಚ್ಎಫ್ ಬೇಕಾದ್ರೆ ಎಚ್ಎಫ್ ಜವಾರಿಂದ ಜವಾರಿ ಇಂಥವೆಲ್ಲ ಹೇಳ್ತಿರ್ತಾರ್ರಿ ಅದಕ್ಕೆ ನಾವೇನದ ಎಚ್ಎಫ್ ಬೇಕಾದ್ರು ಅದು ಎಚ್ಎಫ್ ಕಡ್ಡಿ ಹಾಕಿಸ್ತಿರ್ತೀವ್ರಿ ಅವು ಹೆಣ್ಣು ಕರು ಸರೋ ಸರಿಯಾಗಿ ಹುಟ್ಟದು ಅಂತಂದ್ರೆ ಅವು ನಾವು ಸಾಕಾಣಿಕೆ ಮಾಡ್ತೀವಿ ಇಲ್ಲ ಅಂತಂದ್ರೆ ಯಾರಿಗೆ ದಾನ ರೂಪದ ಕೊಟ್ಟಕ್ಕೆ ಬಿಡ್ತೀವ್ರಿ ಅಂದ್ರೆ ದಿವಸಕ್ಕೆ ಮುಂಜಾನೆ ಅದಕ್ಕೆ 1.5 liter ಚೆನ್ನಾಗಿ 1.5 liter ಹಾಲು ಹಾಕ್ಬೇಕಾಗ್ತದೆ ಅದು ವೇಸ್ಟ್ ಆಗ್ತಿರ್ತದೆ ಅದಕ್ಕೆ ಸಾಕೊಳ್ಳೋರು ಯಾರಿಗೆ ಅವನ್ನ ಕೊಟ್ಬಿಡ್ತೀವಿ ಈಗ ಮೇವು ನೀವು ಬೆಳಿತೀರೋ ಮತ್ತೆ ಹೊರಗಿನ ತರ ನಾವು ಮೇವು ಮಳೆಗಾಲದಾಗ ನಾವೇನು ಹೊಲದೊಳಗೆ ಏನು ಬೆಳೀತದೆ ಬಿಳಿ ಮೆಕ್ಕೆಜೋಳ ಆಫ್ರಿಕಾ ಅಂತೇಳಿ ಬಿಳಿ ಮೆಕ್ಕೆಜೋಳ ಹಾಕ್ತೀವ್ರಿ 6 acres ಅದನ್ನ ಮೇಯಿಸ್ತೇವ್ರಿ ಅದಾದ ತಕ್ಷಣ ನಮ್ಮಲ್ಲಿ ಬಿಳಿಜೋಳ ಮತ್ತೆ ಹಾಕಿರ್ತೀವಿ ಅದನ್ನು ಬೆಳೆದಿರ್ತೀವಿ ಒಂದು ಕಮ್ಮಿ ಬೆಳೆಯಂಗೆ ಕಾಣಿಸ್ತಪ್ಪ ಅಂದ್ರೆ ಹೊರಗಿನವ್ರ ಕಡೆಯಿಂದ ಖರೀದಿ ಮಾಡಿ ತಂದು ನಾವು ಬಣವಿ ಒಟ್ಟಿರ್ತೀವ್ರಿ ಸ್ಟಾಕ್ ಮಾಡ್ಕೊಂಡಿರ್ತೀವಿ ನಾವು ಜೋಳದ ಕಣಕೇನ್ರಿ ಮೆಕ್ಕೆಜೋಳ ಕಣಕೇನ್ರಿ ಅಥವಾ ತೊಗರಿ ಹೊಟ್ಟೆನ್ರಿ ಅಥವಾ ಕಡ್ಲಿ ಹೊಟ್ಟೆನ್ರಿ ಇವೆಲ್ಲಾನು ಸಂಗ್ರಹ ಮಾಡ್ಕೊಂಡಿರ್ತೀವ್ರಿ ಮೊದಲು ಸಿದ್ದಪ್ಪ ಈಗ ಜರ್ಸಿ ಆಕಳಿಗೋಸ್ಕರ ನೀವು ಹೊಲದಾಗ ಮೆಕ್ಕೆಜೋಳ ಬೆಳಿತೀರಿ ಹೌದು ಸರ್ ಅಂದ್ರೆ ಆಕಳಿಗೋಸ್ಕರ ಒಂದಿಷ್ಟು ಹೊಲ ಆಕಳಿಗೂ ಆಕಳಿಗೂ ಆಯ್ತ್ರಿ ಮತ್ತೆ ಮೇವು ಅದ್ರದ ಮೇವು ಕಾಂಡ ದನ ಅವ್ರು ತಿಲ್ಲಕ್ಕೂ ಆಗ್ತಾರಿ ಮತ್ತೆ ಕಾಳ ಕಡೆಯನ್ನ ನುಚ್ಚು ಮಾಡಿ ಹೊಡೆದು ಅವ್ಕೆ ಇಳ್ಳಕ್ಕೆ ಎರಡು ಮೇ ಆಗ್ತದ್ರಿ ಅದು ಮತ್ತೆ ನಮಗೆ ಬೇಕಾಗಿದ್ದು ಏನದ ಅದು ಜೀವನ ವಸ್ತುಗಳು ಅವ್ರದ್ದು ಏನಾದ್ರಿಂದ ನಮ್ಮ ದುಡ್ಡು ಬರ್ತದಲ್ಲ ಅದನ್ನೇ ನಮ್ಗೆ ಪರಿಗಣಿಸಿ ಗೋಧಿ ಜೋಳ ನಮಗೆ ಬೇಕಾದಂಥ ವಸ್ತುಗಳು ಜೀವನ ವಸ್ತುಗಳು ನಾವು ಖರೀದಿ ಮಾಡಿ ನಾವು ಜೀವನ ಸಾಗಿಸ್ತೀವಿ ಆದ್ರೆ ಅದರಿಂದ ಹಾಲಿನಿಂದ ಬಂದಂಥ ಆದಾಯ ನಮ್ಮದು ಏನ್ರಿ ಅದರೊಳಗೆ ಈಗ ನಾವು ಅಂದ್ರೆ ಬಹಳ ಮಂದಿ ರೈತ ಬಾಂಧವರು ಅದಾರಲ್ಲ ಅವ್ರು ಹೊಲದ ಮೇಲೆ ಸೇತಕಿ ಮೇಲೆ ಅವಲಂಬಿತ ಆಗಿರ್ತಾರ ಮಳೆ ಬಂದಿಲ್ಲ ಅಂದ್ರೆ ಪಾಪ ತೊಂದರೆ ಆಗ್ಬಿಟ್ಟದೆ ಏನೇನು ಅವ್ರು ಊಟಕ್ಕೆ ಏನು ಸಿಗಲಕ್ಕೆ ತಯಾರಿಲ್ರಿ ಏನೋ ಅವ್ರಲ್ಲಿ ಮನೆಯೊಳಗೆ ಏನಿಲ್ರಿ ನಿರ್ಗತಿರಾಗಿ ತಿರುಗಾಡ್ತಾರ್ರಿ ಅವರು ಕಂಗಾಲಾಗ್ಯಾರ್ರಿ ಅವರೆಲ್ಲ ಕುಡಿಲಿಕ್ಕೆ ನೀರಿಲ್ಲ ಎಷ್ಟೋ ಜಗಳಾಟ ಹೊಳದಾಟ ಸದ್ಯ ನೋಡಿದ್ರೆ ಈ ವರ್ಷ ಅಂತ ನೋಡಿದ್ರೆ ಭಯಂಕರ ರೀ ಬರಗಾಲ 2016 ನೋಡಿದಂತ ವ್ಯವಹಾರ ಎಲ್ಲಿ ನಾವು ಹಿಂದೆ ಮುಂದೆ ಎಲ್ಲಿ ನೋಡಿಲ್ರಿ ನಾವು ಅಂತರ ನಾವು ಇವತ್ತು ನಮ್ಗೆ ದೇವ್ರು ನಮ್ದು ಒಳ್ಳೇದು ಮಾಡ್ಯಾನ ಆ ಗೋಗಳನ್ನ ಸಾಕಿ ನಮ್ಗೆ ಅವ್ರದ್ದೆ ಪುಣ್ಯಾತ ತಿಳ್ಕೊಂಡು ಇವತ್ತು ಪುನಃ ಪುನಃ ಅವ್ರನ್ನ ಕೈ ಜೋಡಿಸ್ತೀನಿ ಅವ್ರಿಗಿನ್ನ ನಮಸ್ಕಾರ ಮಾಡ್ತೀನಿ ತಾಯಂದ್ರಿ ಅಂದ್ರೆ ನಮ್ಮ ಅಕ್ಕತಾಗಿರ್ ಇದ್ದಂಗ್ರಿ ಅವು ಓ ಮಾತಾಗಳಂದ್ರೆ ಅಂದ್ರೆ ಮನೆ ದೇವತಾಗಳು ಅವ್ರು ಪೂಜಿಸ್ತೀನಿ ಅವ್ರು ನನಗಿಂದ ಆಶೀರ್ವಾದ ಅವ್ರು ನನ್ನಿಂದ ಆಶೀರ್ವಾದ ನನಗೆ ಕೊಟ್ಟಾರ ಅವರು ಅವರಿಂದ ಸುಖಮಯವಾಗಿ ಜೀವನ ಸಾಕ್ತಾ ಇದ್ದೀನಿ ನಿಮ್ಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಂಗ ಯಾಕಂದ್ರೆ ನಿಮ್ ಫೋಟೋ ನೋಡಿದೆ ಅಂದ್ರೆ ಇಷ್ಟು ಬಹಳ ಮಂದಿ ನಿಮ್ಮನ್ನ ಗುರುತ ಮಾಡ್ಯಾರ ಬಂದಾರ ಸರ್ಟಿಫಿಕೇಟ್ ಸಿಕ್ಕವ ನಿಮ್ಗೆ ಅದು ನೋಡ್ರಿ ಫಸ್ಟ್ ಪ್ರೈಸ್ ಕರ್ಗೊಳದೊಳಗೆ ಫಸ್ಟ್ ಪ್ರೈಸ್ ಏನ್ರಿ ಒಂದು ಎರಡು ಆಗ ಅವಳಿ ಜೋಳಿ ಇಟ್ಟದ್ರಾಗ ಒಂದು ಪ್ರೈಸ್ ತೊಗೊಂಡದ್ರಿ ಒಂದು ಸೆಕೆಂಡ್ ಪ್ರೈಸ್ ತೊಗೊಂಡದ ಆಕಳು ಫಸ್ಟ್ ಪ್ರೈಸ್ ತೊಗೊಂಡದ್ರಿ ಆಮೇಲೆ ಇನ್ನೊಂದೇನದ ಹಾಲು ಹಾಕೋದ್ರಾಗ ಹೆಚ್ಚಿನ ಆದ್ಯತೆ ಅಪ್ ಟು ಜನವರಿ ಇಟ್ಟು ನಮ್ಮ ಲೆಕ್ಕ ಮಾಡಿದ್ರೆ 26,000-28,000 liter ಹಾಲು ನಮ್ಮನೆ ಅವ ಡೇರಿಗೆ ಅದು ಪ್ರಶಸ್ತಿ ಸಿಕ್ಕದ್ರಿ ನಮ್ಗೆ ಎಲ್ಲ ತರ ಅನುಕೂಲ ಅದ್ರಿ ಹ್ಮ್ ಅಂದ್ರೆ ಅಂದ್ರೆ ಎಲ್ಲರೂ ಅಂದ್ರೆ ಈಗ ಒಂದು ಸಾಧನೆ ಮಾಡಿದ್ರೆ ಯಾರಾದ್ರೂ ಬಂದು ನೋಡೋದು ಸಹಜ ಅದ ನಿಮ್ಮ ಮನೆಗೆ ಯಾರು ಬರ್ತಿರ್ತಾರೆ ನೋಡಕ್ಕೆ ಸಾಕಷ್ಟು ಎಲ್ಲ ಹಳ್ಳಿಗಳಿಂದ ಎಲ್ಲಾ ಕಡೆ ಬರ್ತಾರ್ರಿ ಗುಲ್ಬರ್ಗ ಚಿಂಚೋಳಿ ಮುದ್ದೇಬ್ಯಾಳ್ ಬಿಜಾಪುರ ಬಾಗಲಕೋಟಿ ಮತ್ತು ಡೊಮ್ನಾಳ ಅಕ್ಕಪಕ್ಕದ ಚಡ್ಚಾಣ ಮತ್ತು ಆಲ್ಮೇಲ ಇಂಡಿ ಹಲಸಂಗಿ ಇವು ಭಾಳ ಊರು ಜನರು ಭಾಳ ಜನರು ಅಕ್ಕಪಕ್ಕದಾಗ ರೀ ಸರಾಸ ನನ್ನಲ್ಲಿ ಒಂದು 100-200 ಹಳ್ಳಿ ಜನರು ನನ್ನಲ್ಲಿ ಬಂದು ಹೋಗ್ಯಾರ ರೀ ಯಾವಾಗಲೂ ಯಾವಾಗ ಬಂದವ್ರಿ ನಾ ಸರಿಯಾಗಿ ಮಾರ್ಗದರ್ಶನ ಅವರು ನನ್ನಂತೆ ಹೆಚ್ಚಿನ ಹೈನುಗಾರಿಕೆ ಮಾಡಲಿ ತಿಳ್ಕೊಂಡು ಅಭಿಲಾಷೆಯಿಂದ ನಾ ಮಾಡತಕ್ಕಂತ ಥೇರಿ ಒಳಗೆ ಏನು ಚೇಂಜ್ ಮಾಡಲಾರ್ದನೆ ಅದನ್ನೇ ಉದ್ದೇಶ ಇಟ್ಟು ಹೇಳಿನಿ ಅವರು ಹೋದ ಕೂಡಲೇ ಒಂದರಿ ಅಥವಾ ಎರಡರಿ ಆಕಳ ತಂದು ಜೀವನ ಸಾಗಿಸಲಿಕ್ಕೆ ಅನುಕೂಲ ಮಾಡ್ಕೊಳ್ಳಿ ತಿಳ್ಕೊಂಡು ನನ್ನ ಮನ ಬಾತಿಲ್ ನಾ ಹೇಳುದು ವಿಷಯ ರೀ ಹೆಮ್ಮೆ ಪಟ್ಟವ್ರಿ ಮಾಡೇ ತೀರ್ಬೇಕು ನೀವು ಆಶ್ವಾಸನೆ ಮಾಡಿ ಕಳಿಸಿನಿ ಅವರು ನನ್ನ ಆಶ್ವಾಸನೆ ಕೊಟ್ಟೆ ಹೋಗ್ಯಾರ ಅವ್ರು ಮಾಡಿದವ್ರು ಬಹಳ ರೈತ ಮಂದಿ ಸದ್ಯ ರೈತರು ಬಹಳ ಮಂದಿ ನನ್ನ ಕಂಡು ಬಿದ್ದಾರ್ರಿ ಮತ್ತ ಹೊಳಿ ಪುನಃ ಪುನಃ ನೀವೇನು ಹೆಚ್ಚಿಂದ ಏನು ಮಾಡಿರಿ ನಾವು ಹಿಂಗ್ ಮಾಡೀವಿ ಹಿಂಗ ಆಲ್ಕತ್ತೀರಿ ಸ್ವಲ್ಪ ಏನ್ ಮಾಡ್ಬೇಕತ್ತು ಥೇರಿ ಒಳಗೆ ಏನ್ ಏರಪ್ಪಾಯ್ತು ಅಂದ್ರೆ ಬಂದು ಪುನಃ ಪುನಃ ಕೇಳ್ತಾ ಇದ್ದಾರೆ ಸದ್ಯ ಏನೋ ಬರ್ತಾ ಇದ್ದಾರೆ ರೇವಣ ಸಿದ್ದಪ್ಪ ಅವರ ಮತ್ತೆ ಯಾವ್ದೋ ಒಂದ್ ಇದಕ್ಕೊಂದು ಸಮಸ್ಯೆ ಅಂತ ಬಂದ ಬರ್ತಾವ ಏನೇನ್ ಸವಾಲು ಬರಬಹುದು ಈ ತರ ಹೈನುಗಾರಿಕೆ ಮಾಡ್ಬೇಕಂದ್ರೆ ನೀವೇನೇನು ತೊಂದರೆ ಅನುಭವಿಸಿರಿ ಸವಾಲ್ ಅಂದ್ರೆ ನನಗರೆ ಇದ್ರ ಮೇಲಿಂದ್ರಿ ಸವಾಲ್ಗಳ ನಂದು ಏನೂ ಅಡ್ಡಿ ತೊಡೆನೆ ಏನೂ ಬಂದಿಲ್ರಿ ಏನಪ್ಪ ಅಂತ ಕೇಳಿದ್ರೆ ದೇವರ ದೇಣಿಗೆನೆ ಏನ್ ಕಣ ತಪ್ಪಿ ಬಂದ್ರೆ ಬರ್ಬೇಕ್ರಿ ಅದ್ರ ಇಲ್ಲಿ ತನ ನನ್ನ ಯಾವ ಒಂದು ಆಕಳು ಡೆತ್ ಆಗಿಲ್ಲ ಸತ್ತಿಲ್ಲ ಏನಿಲ್ರಿ ನಮ್ಗೆ ಯಾವ್ದು ಲಾಸ್ ಮಾಡಿಲ್ಲ, ನನಗೆ ಅಗ್ದಿ ಆರಾಮ್ ರೀ. ಇದ್ರ ವರ್ಷ ಅಂತಾರ್ರಿ ತಿಪ್ಪಿ ಗೊಬ್ಬರ 50-60 ಟ್ರ್ಯಾಕ್ಟರ್ ತಿಪ್ಪಿ ಗೊಬ್ಬರ ತಯಾರಾಗ್ತಾರಿ, ಸೆಗಣಿ ಅಥವಾ ಚಗಳ ಚಪಟ ಎಲ್ಲ ಮೇವು ಕಡಿದ್ರಿಂದ. ಅದನ್ನ ನಾವು ಹೊಲಕ್ಕೆ ಹಾಕಿದ್ರಿ ಸಾವಯವ ಗೊಬ್ಬರ ತಯಾರಾಗಿ ಭೂಮಿ ಒಳಗೆ ಬರ್ತಕ್ಕಂತ ಬೆಳೆ ಇಂಪ್ರೂವ್ಮೆಂಟ್ ಆಗಿ ಬಿಳಿ ಮೆಕ್ಕೆಜೋಳ ಇವತ್ತಿನ ದಿವಸ ನೋಡಕ 7-8 ಫೂಟ್ ನಮ್ಮಲ್ಲಿ ಎತ್ತರ ಬಂದದ್ರಿ. ಕೆಎಂಎಫ್ದವ್ರು ಬಂದು ಫೋಟೋ ಪೋಗ್ರಾಮ್ ಮಾಡ್ಕೊಂಡು ಹೋಗ್ಯಾರ ಸರ್ಕಾರಿ ವೆಟರಿನರಿ ಡಾಕ್ಟರ್ಗಳ್ರಿ. ನಮ್ಗೆ ಯಾವ್ದೇ ಬಂದಪ್ಪ ಸಬ್ಸಿಡಿ ಬತ್ತಪ್ಪ ನಮ್ಗೆ ಕರೆಸಿ ನಮ್ಗೆ ಅವನ್ನ ವೆಟರಿನರಿ ಡಾಕ್ಟರ್ಗಳು ನಮ್ಗೆ ಪ್ರೋತ್ಸಾಹಿಸ್ತಾರ್ರಿ, ಕೊಡ್ತಾರೆ ಬಿಡ್ರಿ. ಯಾಕಂದ್ರೆ ಈಗ ಸಾವಯವ ಕೃಷಿಗೆ ಅಂದ್ರೆ ನೈಸರ್ಗಿಕ ಕೃಷಿಗೆ ಎಲ್ಲರೂ ಮನ ಮಾಡ್ಲಿಕ್ಕೆ, ಯಾಕಂದ್ರೆ ಸರ್ಕಾರ ಗೊಬ್ಬರ ಹಾಕಿ ಹಿಂದೆಲ್ಲ ಹೊಲ ಬಹಳ ಹಾಳಾಗ್ಯಾವ ಅಂತ ಒಂದ್ ರೀತಿ ಖರೆ ನೀವು ಮಾಡ್ತಾ ಇರೋ ಚಲೋ ಅದ. ಇನ್ನೊಂದ್ರಿ ಸರ್ ಹಣ್ಣು ಹಂಪಲ ಯಾವುದೇ ಒಂದು ಬೆಳೆ ಇತ್ತು ಅಂತ ಕೇಳಿದ್ರಿ, ದ್ರಾಕ್ಷಿ ಅನ್ರಿ, ದಾಳಿಂಬನ್ರಿ, ಪೇರು ಅನ್ರಿ, ಅಥವಾ ಮೆಣಸಿನ ಗಿಡ ಅನ್ರಿ, ಅಥವಾ ಬದ್ನಿ ಗಿಡ ಅನ್ರಿ, ಟೊಮೆಟೊ ಅನ್ರಿ, ಇವಕ್ಕೆಲ್ಲನ್ರಿ ಜೀವಾಮೃತ ಮಾಡ್ಲಿಕ್ಕ ಉಚ್ಚಿ ಖರೀದಿ ಗೋಮೂವತ್ತಗಳ ಉಚ್ಚಿ ಅಂದ್ರ ಅವು ಒಯ್ತಾರ್ರಿ ಖರೀದಿ ಮಾಡ್ಕೊಂಡು ನಿಮ್ ಕಡೆ. ಹಾ, 20 ರೂಪಾಯಿ ಲೀಟರ್ ಪರ್ ಲೀಟರ್ ಒಯ್ತಾರ್ರಿ. ಒಯ್ದಾಗ ಜೀವಾಮೃತ ಅಂದ್ರೆ ಕಳ್ಳಿ ಹಿಟ್ಟ, ಬೇಳೆ, ಬೆಲ್ಲ, ಉಚ್ಚಿ, ಹೆಂಡಿ ಮತ್ತ ಇದ್ರಾಗ ಯೂರಿಯಾ ಎಲ್ಲ ಕೂಡಿಸಿ 13-15 ದಿವಸ ನೆನೆ ಇಟ್ಟು ಪೂರ ಪ್ಯಾಕ್ ಮುಚ್ಚಳ ಮಾಡಿ ಅದನ್ನ ಮುಂದೆ ಡ್ರೈ ಮಾಡಕ್ಕೆ ಪೂರಕ್ ಒಂದು ಲೆವೆಲ್ ಆಗಿ ಬಾಳೆಹಣ್ಣು ಹಾಕಿ ಕುದಿಸಿ ಕುದಿತಿರ್ತದೆ ಎಲ್ಲಾನು ಪದ್ಧತಿ ಗೋಟಾಸಿ ಸರಿಯಾಗಿ 200 ಲೀಟರ್ ನೀರಿನೊಳಗೆ ಮತ್ತೆ 400 ಲೀಟರ್ ನೀರು ಹಾಕಿ ಸರಿಯಾಗಿ ಯಾವುದಕ್ಕೆ ಒಂದು ಹಣ್ಣು ಹಂಪಲ ಗಿಡಕ್ಕೆ ಸಿಂಪರಣೆ ಜರ ಮಾಡಿದ್ರೆ ಬಂಗಾರ ನೀರು ಕೊಟ್ಟಂಗಾತ್ರಿ ನೋಡುವಂತ ಹಣ್ಣು ಹಂಪಲ ಮಿಂಚ್ತಿರ್ತಾರೆ. ಅಂದ್ರೆ ಈಗ ಗೋಮೂತ್ರ ನಿಮಗೆ ವರಮಾನ ತಂದು ನಮ್ಗೆ ಸದ್ಯ ನಮ್ಮಲ್ಲಿ ರೈತರು ಒಯ್ಲಿಕ್ಕೆ ಬರ್ತಾರ, ಬಹಳ ಮಂದಿ ಬರ್ತಾರ, ಬಹಳ ಮಂದಿ ಕೇಳ್ತಾರ್ರಿ. ಅದಕ್ಕೆ ನಮ್ಮಲ್ಲಿ ಗೊಬ್ಬರ ಗ್ಯಾಸ್ ತಯಾರಿದೆ ಅಂದ್ರೆ ಅದ್ರದ ಲಗ್ಗಿ ಅಂದ್ರೆ ಅದ್ರ ಉಚ್ಚಿ ಮೂತ್ರ ಬೇರೆ ಸೆಪರೇಟ್ ಮಾಡ್ಲಿಕ್ಕೆ ಒಂದು ನಾವೇನ ಹೌದು ಮಾಡ್ಬೇಕೈತಿ. ಎಷ್ಟೋ ಮಂದಿ ಬಂದು ಹೇಳ್ತಾರ್ರಿ ನಾವೇನದ ಆಕಳ ಹಿಂದೆ ಹೋಗಿ ಹಿಡಿದು ಡ್ರಮ್ ತುಂಬತಿರ್ತೀವಿ ಬಂದು ಒಯ್ತಿರ್ತಾರ್ರಿ, ನಾವೇನಾದೊಂದು ಹೌದು ಮಾಡಿಲ್ರಿ. ಉಳಿದು ತಿಪ್ಪಿ ಕುಣಿ ಗಿಣಿ ಎಲ್ಲ ಪದ್ಧತಿ ಮಾಡ್ಕೊಂಡು ಕೊಳಚೆ ನೀರು ಅಂದ್ರೆ ಮೇ ತುಳಿದು ನೀರು ಸರಿಯಾಗಿ ಹರಿದೋಗಲಿಕ್ಕೆ ಕಾವಲಿ ಮಾಡಿಕೊಟ್ಟಿವಿ ಮತ್ತೆ ಬೆಡ್ ಮಾಡಿವಿ ಕೆಳಗೆ ದನಗಳ ಕೆಳಗೆ ಪದ್ಧತಿ ಡಿಸಿಪ್ಲಿನ್ ಮಾಡಿವಿ. ಯಾಕಂದ್ರೆ ದನಗಳು ಸ್ವಚ್ಛವಾಗಿದ್ವು ಅಂದ್ರೆ ಅವು ಒಳ್ಳೆ ಪರಿಸರ ಇತ್ತಂದ್ರೆ ಒಳ್ಳೆ ಹಾಲು ಕೊಡ್ತಾವೆ. ಉಣ್ಣೆ ವಗೇರಿ ಹತ್ತಬಾರ್ದ್ರಿ, ಚಿಕ್ಕಡ ವಗೇರಿ ಏನೂ ಇರಬಾರ್ದು, ಮತ್ತೆ ಸ್ಮೆಲ್ ಯಾವುದೇ ತರದ ವಾಸನೆ ಬರೋದಿಲ್ಲ ನನ್ನ ಶೆಡ್ನೊಳಗೆ ಬಂದ್ರೆ. ಬೆಕ್ಕದವ್ರು ಬರ್ಲಿ, ಇವತ್ತು ಬೆಕ್ಕದವ್ರು ಬಂದು ನೋಡ್ಲಿ, ಅವ ಆಡುವಂಗ ಆನಮನ ಮಾಡಿವ್ರಿ. ಈಗ ಕೆಲವೊಂದಿಷ್ಟು ಸಾಮಾನು ತಂದಿನಿ ಅಂದ್ರೆ ಅಂದ್ರೆ ಈಗ ಹಾಲು ಹಿಂಡ್ಲಿಕ್ಕೆ ಅಂತವಲ್ಲ ಕೆಲವೊಂದಿಷ್ಟು ಬೇಕಲ್ಲ, ಬಹಳ ಹಾಲು ಹಿಂಡ್ತಾವ ಅಂದ್ರೆ ಮತ್ತೆ ಕೈಲಿ ಹಿಂಡು ಕಷ್ಟ. ಅದಕ್ಕೆ ಮತ್ತೆ ಮಷಿನ್ ಹಾಲು ಹಿಂಡು ಮಷಿನ್ ತಂದಿನಲ್ರಿ. ಹೆಂಗ್ ಮಾಡ್ತೀರ ಅವನ್ನ? ಅದನ್ನೇನದ ನಾಲ್ಕು ಒಂದು ಚಿಲ್ಮಿ ಆಕಾರ ದೊಡ್ಡ ಸ್ಟೀಲ್ ಇದು ಇರ್ತಾವ್ರಿ ಮಲ್ಲಿಗೆ ಹಚ್ಚಲಿಕ್ಕ, ಒಂದಿನ ಜನರೇಟ್ ಇರ್ತಾರಿ ಅಂದ್ರೆ 1 HP ಮೋಟರ್ ಇರ್ತಾರೆ, 0.5 HP ಇದು. ಅದನ್ನ ಒಳಗೊಂದು ಹವಾ ಡ್ರೈ ಮಾಡಿ ಸ್ಟಾಕ್ ಮಾಡಿ ಮುಂದೆ ಕಳಿಸಲಿಕ್ಕೆ ಒಂದೊಂದು ಅದೊಂದು ಗಟ್ಟು ಇರ್ತದೆ. ಅದು 80 ರೂಪಾಯಿ ಕಿಮ್ಮತ್ತಿಂದ್ರಿ. ಇವತ್ತು ನಾವು ಸ್ಟಾರ್ಟ್ ಮಾಡಿಬಿಟ್ಟಿವಪ್ಪ ಅಂದ್ರೆ ಚಿಮಣಿ ಒಂದು ಎಷ್ಟು ಒಂದು 50 ಗ್ರಾಮ್ ಅಥವಾ 100 ಮಿಲಿ ಹೋಗ್ತದ್ರಿ. ಅದು ಒಂದು 4-5 ನಿಮಿಷದ ಒಂದು ಆಕಳ 10-12 ಲೀಟರ್ ಹಾಲ ಹಿಂಡ್ತದ್ರಿ, ಸ್ಟಾರ್ಟ್ ಮಾಡ್ತದ್ರಿ. ಆಕಳ ನಿಮಗೆ ಸಾಕಷ್ಟು ಸಹಕಾರ ಕೊಡ್ತದೆ. ಸೋಕರ್ ಸೋಕರ್ ಏನೇನು ಕಾಲು ಎತ್ತಂಗಿಲ್ಲ, ಇಡಂಗಿಲ್ಲ, ಏನೇನು ಮಾಡಂಗಿಲ್ರಿ. ಶರೀರದ ಹೆಂಗ ಅವಯವ ನಮ್ದು ಹೆಂಗ ಹಾರ್ಟ್ ಟಾಕ್ ಟಿಕ್ ಮಾಡ್ತಿರ್ತಲ್ರಿ, ಆ ತರನಾಗಿ ಅದನ್ನೇ ಒಂದು ಅದ್ರ ಸಪ್ಳ ಬರ್ತದ. ಆಕಳ ಏನೂ ತೊಂದರೆ ಇಲ್ಲ, ಸ್ಮೂತ್ ಸಪ್ಳ ಇರ್ತದ್ರಿ. ಆಕಳ ಏನು ಒದೇದಿಲ್ಲ, ಒದ್ದಾಡ್ದಿಲ್ಲ, ಏನಿಲ್ಲ, ಆರಾಮಾಗಿ ಹಾಲು ಕೊಡ್ತದ್ರಿ. ಅದರಿಂದ ಬಾಧಕ ಮಾತ್ರ ನಮ್ಗೆ ಏನೂ ಇಲ್ಲರಿ. ಭಾಳ ಸಂತೋಷ ಆಯ್ತು. ನೀವು ಹೆಂಗೆ ನಿಮ್ಮ ಕುಟುಂಬದವರೆಲ್ಲ ಹೆಂಗೆ ಸಂತೋಷವಾಗಿದ್ದೀರಿ? ಹೆಂಗೆ ವರಮಾನ ಹೆಂಗದ? ವರಮಾನ ಠೀಕ್ ಚಲೋ ಅದ್ರಿ ನಮಗೆ. ವರ್ಷಕ್ಕೆ ನಮ್ಗೆ ಯಾವತ್ತು ಆದಾಯ ರೀ, ಏನೂ ಇಲ್ಲ ಅಂದ್ರೆ 5-6 ಲಕ್ಷ ರೂಪಾಯಿ ನಮ್ಗೆ ವರಮಾನ ಬರ್ತದ್ರಿ ವರ್ಷಕ್ಕೆ. ಎಲ್ಲ ಖರ್ಚು ತೆಗೆದು ಕಳೆದು ಮತ್ತು ಹೆಚ್ಚಿಂದು ಆಗ್ಬೋದು. ಆದ್ರೆ ಇನ್ನು ಇನ್ನಿತರ ಖರ್ಚು ಇರ್ತಾರೆ ದಿನಗೂಲಿ ದಿವಸ ದಿವಸ ಏನಂತ ಎಲ್ಲ ನಾರ್ಮಲ್ ಹೋಗಿರ್ತಾವ. ನೀವು ಹೆಚ್ಚು ನಾವು ಅಳವಡಿಸ್ಕೊಂಡು ಹೋಗೋದಿಲ್ರಿ, ಬಿಡ್ತೀವಿ ಏನು ಹೋಗೋದು ಬಿಟ್ಬಿಡ್ತೀವಿ. ಬಹಳ ಖುಷಿ ಆತ್ರಿ ರೇವಣ ಸಿದ್ದಪ್ಪ ಅವರೇ. ಈಗ ಮತ್ತೆ ಯಶಸ್ವಿ ಆಗ್ಬೇಕು ಅಂತಂದ್ರೆ ನಮ್ಮ ರೈತ ಬಾಂಧವರು ಹೆಂಗೆ ಜೀವನದೊಳಗೆ ಸ್ವಾವಲಂಬಿ ಆಗ್ಬೇಕು ಅಂತ ಹೇಳ್ತೀರ? ನಿಮ್ಮ ಹೈನುಗಾರಿಕೆ ಉದ್ಯೋಗ ನಂಬ್ಕೊಂಡು ಬರ್ಬೇಕಂದ್ರೆ ನಂಬ್ಕೊಂಡು ಬರ್ಬೇಕಂದ್ರೆ ನಮ್ಮ ಹತ್ರ ಯಾರೇ ಇದ್ರು ಅಥವಾ ಪರಿಚಯ ಇದ್ರು ಅಥವಾ ನೀವು ಆಗಲಿ ಮತ್ತೆ ಯಾರೇ ಬೇರೆಯವರಾಗಲಿ ಯಾರೇ ಆಫೀಸರ್ ಆಗಲಿ ಯಾರೇ ನಮ್ಮಲ್ಲಿ ನಮ್ಮ ಪತ್ತ ಕೊಟ್ರಿ ಅಂದ್ರೆ ಕಳ್ಸಿದ್ರಿ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜೀವನ ವಸ್ತುಗಳ ಹೆಂಗೆ ಬಳಕೆ ಮಾಡ್ಕೋಬೇಕು, ಹೆಂಗೆ ಸಾಕಾಣಿಕೆ ಮಾಡಬೇಕು, ಎಂತ ನಾವು ಬಿಲ್ಡಿಂಗ್ ಇಡಬೇಕು, ಹೆಂಗೆ ಕಟ್ಟಬೇಕು ಅನ್ನೋದೆಲ್ಲ ನಾವೆಲ್ಲ ತಿಳಿ ಹೇಳ್ತೀವಿ ರೀ. ಅಂಥವ್ರಿಗೆ ಮಾರ್ಗದರ್ಶನ ಕೊಡುವಂಥ ನಮ್ಮಲ್ಲಿ ಒಳ್ಳೆ ಅವಕಾಶ ಐತಿ, ನಮ್ಮಲ್ಲಿ ಜ್ಞಾನ ಐತಿ. ಅದನ್ನ ಅವ್ರಿಗೆ ಕೊಡ್ತೀವಿ ರೈತರಿಗೆ, ಬಂದವರಿಗೆ ನಾವು ಅನುಕೂಲ ಮಾಡಿಸಿಕೊಟ್ಟು ಪುನಃ ಪುನಃ ಹೇಳಿ ಅವ್ರಿಗೆ ಏನಾದ್ರು ಉದ್ದಾರ ಮಾಡಿ ಕಳಿಸೋಂತ ನಮ್ಮಲ್ಲಿ. ನಮ್ಮ ರೈತ ಬಾಂಧವರಿಗೆ ಅವ್ರಿಗೆ ಅನುಕೂಲ ಆಗುವ ಹಂಗ ಮೊಬೈಲ್ ನಂಬರ್ ಹೇಳ್ಬಿಡ್ರಲ್ಲ. ನಮ್ದು ಮೊಬೈಲ್ ನಂಬರ್ ನೋಡ್ರಿ 9900870018. ಮತ್ತೆ ರೇವಣ ಸಿದ್ದಪ್ಪ ಬುಕ್ಕಿ ಅಂತೇಳಿ ಹೆಸರು ಬರ್ಕೋಬಹುದು. ರೇವಣ ಸಿದ್ದಪ್ಪ ಬುಕ್ಕಿ ಅವರ ಮೊಬೈಲ್ ನಂಬರ್ ಮತ್ತೊಮ್ಮೆ ಬರ್ಕೊಳ್ರಿ, ಹೇಳ್ತಾರ? ಹೌದು, ಹಾಂ ಹಾಂ, 99-87-8018. ಬಹಳ ಸಂತೋಷ ರೇವಣ ಸಿದ್ದಪ್ಪ ಬುಕ್ಕಿ ಅವರ, ನಿಮ್ದ ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ನಮ್ಗೆ, ಬಹಳ ಆತ್ಮವಿಶ್ವಾಸ ನಿಮ್ಗದ. ಜೀವನ ಎಂತ ಒಂದು ಪ್ರಸಂಗ ಬಂದ್ರೆ ಎದುರಿಸ್ತೀನಿ ಅನ್ನೋ ಒಂದು ವಿಶ್ವಾಸ ನಮ್ಗೆ ಅಷ್ಟು ಧೈರ್ಯ ಐತಿ ಸರ್, ನಮ್ಗೆ ಅಷ್ಟು ನಮ್ಮಲ್ಲಿ ಬಹಳ ಧೈರ್ಯ ಐತ್ರಿ. ಮತ್ತೆ ಯಾವಾಗಲೂ ಬೆಕ್ಕಂತ ಪ್ರಸಂಗ ಬಂದ್ರು ಇದರಿಂದ ನಾವು ಎದುರಿಸ್ತೇವೆ, ಈ ಹೈನುಗಾರಿಕೆಯಿಂದ ಎದುರಿಸ್ತೇವೆ ನಮ್ಮಲ್ಲಿ ಆತ್ಮಬಲ ಐತಿ. ನಾವು ಅಗದಿ ಇವತ್ತು ಕೆತ್ತ ಕೈ ಎತ್ತಿ ಹೇಳ್ತೀವಿ, ಯಾಕೆ ಅಷ್ಟು ವಿಶ್ವಾಸ ಇದ್ರಿ, ವಿಶ್ವಾಸದಿಂದ ನಾವು ಮಾಡ್ಬೇಕ್ರಿ ಹೈನುಗಾರಿಕೆ ಮಾಡ್ಬೇಕು ಅಂತಂದ್ರೆ. ಎಷ್ಟೋ ಜನರು ಕೇಳ್ಯಾರ ನನಗ್ರಿ, ಚಳ್ಳಿಕೇರಿಯಿಂದ ಬೆಂಗಳೂರು ಮಠ ಹೋದ್ ಇಷ್ಟೇ ನಮ್ಮ ರಾಜಶೆಲ್ಲಿ ಹೋದಾಗ್ರಿ, ಎಷ್ಟೋ ಜನ ಕರೆಗಳು ಪೇಪರ್ ಹೋದ ನಂತರ ಪೇಪರ್ ನೋಡಿ ನನಗೆ ಕರೆಗಳು ಭಯಂಕರ ಬಂದಿವ್ರಿ, 200-300 ಕರೆಗಳು ಬಂದಿರ್ತಾವ, ಮಾತಾಡಲು ನಮ್ಗೆ ಟೈಮ್ ಸಿಕ್ಕಿಲ್ರಿ. ಸ್ವಿಚ್ ಆಫ್ ಆಗಿದೆ ಯಾಕ್ರಿ, ಬೇಜಾರ್ಗೊಂಡ್ರಿ ನಮ್ಗೆ ಕೇಳ್ಯಾರ, ಏನಿಲ್ರಿ ಹಂಗೆ ನಾವು ಮಾಡಿಲ್ಲ, ಸ್ವಿಚ್ ಆಫ್ ಆಗಿದೆ, ಇನ್ನೊಂದು ಸ್ವಲ್ಪ ಟೈಮ್ ತಡೆ ಹಿಡ್ರಿ, ಸ್ವಲ್ಪ ಚಾರ್ಜ್ ಆದ ನಂತರ ಮಾತಾಡ್ತೇವೆ ತಿಳಿವ್ರಿ. 40-50 ಕರೆಗಳು ಮೇಮೇಲ್ರಿ, ಅಷ್ಟು ಜಾಮ್ ಆಗಿತ್ರಿ, ಎಲ್ಲರಿಗೂ ಸರಿಯಾಗಿ ಹೇಳಿವ್ರಿ. ಪ್ರೋಸ್ ಅವ್ರು ನಮ್ಗೆ ನೋಡ್ಲಿಕ್ಕೆ ಬರ್ತಂದ್ರೆ ಬಂದಾರ್ರಿ, ನಮ್ಗೂ ಬರ್ಲಕ್ಕೆ ಹೇಳ್ಯಾರ. ಏನ್ರಿ, ಗುರುಬಳ್ಳಿ ತಾಲೂಕು ಚಿಂಚೋಳಿ ರಾಡೋಡ್ ಅಂತೇಳಿ ಬಂದಿರಿ ಸ್ವತಃ ನಮ್ಮಲ್ಲಿ ನೋಡ್ಲಿಕ್ಕೆ, ಬಹಳ ದೂರ ದೂರ ಜನರು ಬರ್ತಾರೆ, ಬಂದು ನೋಡಿ ಹೋಗ್ಯಾರ್ರಿ. ರೇವಣ ಸಿದ್ದಪ್ಪ ಬಹಳ ಸಂತೋಷ. ನಿಮ್ದೇನು ಆತ್ಮವಿಶ್ವಾಸ ಅದಲ್ಲ, ಯಶಸ್ಸಿನ ಪ್ರತೀಕ ಅದ ಅಂದ್ರೆ, ಇದೇ ಒಂದು ಆತ್ಮವಿಶ್ವಾಸ ಹಿಂಗ ಮುಂದುವರಿಲಿ. ಹಂಗೆ ನಿಮ್ಮ ಸಂದರ್ಶನ ಕೇಳಿದ ಸಾಕಷ್ಟು ನಮ್ಮ ರೈತ ಬಾಂಧವರು ಈ ಹೈನುಗಾರಿಕೆ ಉದ್ಯಮದೊಳಗೆ ತೊಡಕೊಳ್ಳಿ, ಅವರು ಜೀವನದಲ್ಲಿ ಯಶಸ್ವಿಯಾಗಲಿ. ಹೇಳಿ ಸರ್, ಏನ್ರಿ ಅವ್ರಿಗೆ ಏನನ್ನು ಅವ್ರಿಗೆ ಏನ್ರಿ ಸ್ವಲ್ಪ ಅನುಮಾನ ಇತ್ತು ಅಂತ ಕೇಳಿದ್ರೆ, ಸ್ಪಷ್ಟೀಕರಣ ಮಾಡಿದ್ರೆ ಮತ್ತೊಮ್ಮೆ ಪುನಃ ಪುನಃ ಸ್ಪಷ್ಟೀಕರಣ ಮಾಡ್ತೀನಿ ನಾ, ಅವ್ರು ಹೇಳ್ತೀನಿ ನಾ. ಮಾರ್ಗದರ್ಶನ ಬರೋಂಗ ಅಗದಿ ಪದ ತಿಳಿಲಿಲ್ಲ ಅಂದ್ರೆ, ಯಾವುದೇ ವರ್ಡ್ ಶಬ್ದಗಳು ತಿಳಿಲಿಲ್ಲ, ಅರ್ಥ ಮಾಡಿ ಪುನಃ ಪುನಃ ಹಳ್ಳಿ ಗ್ರಾಮೀಣ ವಲಯದಾಗ ನಾ ಹೇಳೋದು ಹೇಳ್ತೀನಿ. ಬಹಳ ಸಂತೋಷ, ನಿಮಗೆ ಒಳ್ಳೇದಾಗ್ಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ನಮ್ಮ ರೈತ ಬಾಂಧವರು ಕೂಡ ಶುಭವಾಗ್ಲಿ ಅಂತ ಮೂಲಕ ಹಾರೈಸ್ತೀವಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಬೆಳೆಗಾರ.